ಮುಕ್ತನಾಗೋದ್ಯವಲ್ಲಿ ಜಲ್ದಿ ನೋಡಿ ಕೋತಮ್ಮ ಬಂದದ್ಯಾವಲ್ಲಿ ಜಲ್ದಿ ನೋಡಿ ಕೋತಮ್ಮ ಬಂದದ್ಯಾವಲ್ಲಿ ಹಿಂದಕ್ಕ ಎಷ್ಟೋ ಜನ್ಮ ತಿರುಗಿ ಬಂದೆ ಹಿಂದಕ್ಕ ಎಷ್ಟೋ ಜನ್ಮ ತಿರುಗಿ ಬಂದೆ ಅಲ್ಲಿಂದೇನೇನು ತಂದೆ ನರ ಜನ್ಮದೋಳು ಸುಖ ಇಟ್ಟೆ ನಂದಿ ದಾನ ಕೊಟ್ಟೆ ನಂದಿ ನರ ಜನ್ಮದೋಳು ಸುಖ ಇಟ್ಟೆ ನಂದಿ ದಾನ ಕೊಟ್ಟೆ ನಂದಿ ಜಲ್ದಿ ನೋಡಿ ಗೋತಮ್ಮ ಬಂದದ್ಯಾವಲ್ಲಿ ಜಲ್ದಿ ನೋಡಿ ಉಂಡ ದುಟ್ಟದ್ಯಲ್ಲ ನಿನ್ನ ಹೊಟ್ಟಿಗಾದಿತೋ ದುಟ್ಟದ್ದೆಲ್ಲ ನಿನ್ನ ಹೊಟ್ಟಿಗಾದಿತೋ ಇದ್ದದಿಲ್ಲೇ ಉಳದಿತೋ ದಾನ ಕೊಟ್ಟರ ನಿನ್ನ ಹೊಟ್ಟಿಗಾದಿತು ಹಾದಿ ಬುತ್ತಿಗಾದಿತು ದಾನ ಕೊಟ್ಟರ ನಿನ್ನ ಹೊಟ್ಟಿಗಾದಿತು ಹಾದಿ ಬುತ್ತಿಗಾದಿತು ಜಲ್ದಿ ನೋಡಿ ಕೋತಮ್ಮ ಬಂದದ್ಯಾವಲ್ಲೇ ಜಲ್ದಿ ನೋಡಿ ಕೊಟ್ಟರ ಹಾರಿ ತೆಂಬೋ ಗುಣ ಹುಟ್ಟೀತಲ್ಲೇ ಕೊಟ್ಟರ ಹಾರಿ ತೆಂಬೋ ಗುಣ ಹುಟ್ಟೀತಲ್ಲೇ ಅದು ನಿನ್ನಲ್ಲೇ ಸಂತೋಷ ಇಲ್ಲೋ ನಿನ್ನ ಮನಸ್ಸಿನಲ್ಲಿ ದಾನ ಕೊಡುವುದರಲ್ಲಿ ಸಂತೋಷ ಇಲ್ಲೋ ನಿನ್ನ ಮನಸ್ಸಿನಲ್ಲಿ ದಾನ ಕೊಡುವುದರಲ್ಲಿ ಜಲ್ದಿ ನೋಡಿ ಕೋತಮ್ಮ ಬಂದದ್ಯಾವಲ್ಲಿ ಜಲ್ದಿ ನೋಡಿ ಕೋತಮ್ಮ ಬಂದದ್ಯಾವಲ್ಲಿ ಮುಂದೆ ಹೋಗೋದ್ಯಾವಲ್ಲಿ ಇಂದು ನಿಮ್ಮ ಸತಿ ಸುತರ ಭ್ರಾಂತಿಯಲ್ಲಿ ಮುಕ್ತನಾಗೋದ್ಯಾವಲ್ಲಿ ಮುಕ್ತನಾಗೋದ್ಯಾವಲ್ಲಿ ಪಾಪ ಮಾಡಬ್ಯಾಡೋ ಲತ್ತಿ ತಿಂದಿಯಲ್ಲೇ ಪಾಪ ಮಾಡಬ್ಯಾಡೋ ಲತ್ತಿ ತಿಂದಿಯಲ್ಲೇ ಯಮರಾಯನಲ್ಲೇ ಪುಣ್ಯ ಮಾಡಿ ಮೋಕ್ಷವ ಹೊಂದೋದ್ಯಾವಲ್ಲಿ ಸದಾಶಿವನಲ್ಲಿ ಪುಣ್ಯ ಮಾಡಿ ಮೋಕ್ಷವ ಹೊಂದೋದ್ಯಾವಲ್ಲಿ ಸದಾಶಿವನಲ್ಲಿ ಜಲ್ದಿ ನೋಡಿ ಕೋತಮ್ಮ ಬಂದದ್ಯಾವಲ್ಲಿ ಜಲ್ದಿ ನೋಡಿ ಕೋತಮ್ಮ ಬಂದದ್ಯಾವಲ್ಲಿ ಮುಂದೆ ಹೋಗೋದ್ಯಾವಲ್ಲಿ. ಇದುವರೆಗೆ ಬಯಲೂರಿನ ಬಸಲಿಂಗಯ್ಯ ಹಿರೇಮಠ ಮತ್ತು ಸಂಗಡಿಗರಿಂದ ತತ್ವಪದ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನಿನ್ ಕಾರ್ಯಕ್ರಮ. ಲೆಕ್ಕಶಾಸ್ತ್ರ, ವ್ಯವಹಾರ ಅಧ್ಯಯನ ಹಾಗೂ ಇಂಗ್ಲಿಷ್ ವಿಷಯ ಕುರಿತಂತೆ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ವಿಷಯ ತಜ್ಞರು ಉತ್ತರಿಸಲಿದ್ದಾರೆ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಾಯಾ ರಾಮನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಎಲ್ಇ ಸೊಸೈಟಿಯ ಡಾಕ್ಟರ್ ಆರ್ಬಿ ಪಾಟೀಲ್ ಮಹೇಶ್ ಪಿಯು ಕಾಲೇಜ್, ಪ್ರಿಯದರ್ಶಿನಿ ಕಾಲನಿ, ಅಕ್ಷಯ ಪಾರ್ಕ್ ಹತ್ತಿರ, ಗೋಕುಲ ರಸ್ತೆ, ಹುಬ್ಬಳ್ಳಿ. ಕಳೆದ ವರ್ಷದ ಪಿಯುಸಿ ದ್ವಿತೀಯ ವರ್ಷದ ಪರೀಕ್ಷೆಯಲ್ಲಿ ಪರೀಕ್ಷೆ ಬರೆದ 473 ವಿದ್ಯಾರ್ಥಿಗಳೆಲ್ಲರೂ ಉತ್ತೀರ್ಣರಾಗಿ 100% ಫಲಿತಾಂಶ ಪಡೆದ ಹೆಮ್ಮೆಯ ಕಾಲೇಜು. 151 ವಿದ್ಯಾರ್ಥಿಗಳು ಪ್ರತಿಶತ 90%ಕ್ಕಿಂತ ಹೆಚ್ಚು, 273 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 193 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಪಡೆದು ಪಾಸ್ ಆಗಿದ್ದಾರೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಹಾಗೂ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್ ಹಾಗೂ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಸ್ಟಾಟಿಸ್ಟಿಕ್ಸ್ ಈ 3 ಕಾಂಬಿನೇಷನ್ಗಳು ಲಭ್ಯವಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7899 56022 ಅಥವಾ 0836-233-2221 ಅಥವಾ 0836-223-2101. ಕೇಳಿ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನಿನ್ ಕಾರ್ಯಕ್ರಮ. ವಿದ್ಯಾರ್ಥಿ ಮಿತ್ರರೇ ನಮಸ್ಕಾರ. ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಶಿಕ್ಷಣ ಧಾರವಾಡ ಜಿಲ್ಲೆ ಧಾರವಾಡ ಹಾಗೂ ಆಕಾಶವಾಣಿ ಧಾರವಾಡ ಕೇಂದ್ರ ಇವರು ಸಂಯುಕ್ತವಾಗಿ ಹಮ್ಮಿಕೊಂಡಿರುವಂತಹ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಆತ್ಮೀಯ ಸ್ವಾಗತ. ಈಗಾಗಲೇ ಎರಡು ದಿನ ನಮ್ಮ ವಿಜ್ಞಾನ ವಿಷಯದ ವಿದ್ಯಾರ್ಥಿಗಳು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡ್ಕೊಂಡಾರ. ಹಾಗಾದರೆ ಇವತ್ತಿನ ವಿಷಯ ಯಾವುದು ಅನ್ನೋ ಕುತೂಹಲ ನಿಮ್ಮದು ವಿದ್ಯಾರ್ಥಿ ಮಿತ್ರರೇ. ಇವತ್ತು ಲೆಕ್ಕಶಾಸ್ತ್ರ, ಅಕೌಂಟೆನ್ಸಿ, ವ್ಯವಹಾರ ಅಧ್ಯಯನ, ಬಿಸ್ನೆಸ್ ಸ್ಟಡೀಸ್ ಹಾಗೂ ಇಂಗ್ಲಿಷ್ ವಿಷಯಗಳ ಬಗೆಗಿನ ಪ್ರಶ್ನೆಗಳಿಗೆ ಉತ್ತರ ನೀಡಲಿಕ್ಕೆ ಬಂದಾರ ವಿಷಯ ತಜ್ಞರಾದ ಗುಲ್ಶನ್ ಸುಳ್ಳದ್, ಮಂಜುಳಾ ಕಲ್ಯಾಣಿ ಹಾಗೂ ಸೂಸನ್ ಜೆ ಆಡೀನ್ ಅವರು. ಎಲ್ಲರಿಗೂ ಕೂಡ ಪ್ರೀತಿಯ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕಿರು ಪರಿಚಯ ಮಾಡಿಕೊಳ್ಳೋಣ ಅಂತ ನಮ್ಮ ವಿಷಯ ತಜ್ಞರದು. ಗುಲ್ಶನ್ ಸುಳ್ಳದ್ ಅವರು 7/11/2007 ಉಪನ್ಯಾಸಕರಾಗಿ ನಿಯುಕ್ತಿಗೊಂಡರು ನಲವಡಿಯ ಗೌರ್ಮೆಂಟ್ ಪಿ ಯು ಕಾಲೇಜ್ನೊಳಗೆ. ನಂತರ ಬ್ಯಾಹಟ್ಟಿಯ ಗೌರ್ಮೆಂಟ್ ಪಿ ಯು ಕಾಲೇಜ್ ಒಳಗೆ ಇಂಗ್ಲೀಷ್ ಉಪನ್ಯಾಸಕರಾಗಿ ಕಾರ್ಯ ಮಾಡ್ತಾ ಇದ್ದಾರೆ ಗುಲ್ಶನ್ ಸುಳ್ಳದ್ ಅವರು. ಇವತ್ತು ನಿಮ್ಮ ಇಂಗ್ಲೀಷ್ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಇದ್ದಾರೆ. ಮತ್ತೊಬ್ಬ ವಿಷಯ ತಜ್ಞರು ಮಂಜುಳಾ ಎಸ್ ಕಲ್ಯಾಣಿ ಅವರು. ಇವರು ಲೆಕ್ಕಶಾಸ್ತ್ರ ಹಾಗೂ ವ್ಯವಹಾರ ಅಧ್ಯಯನ ವಿಷಯಗಳ ಬಗೆಗಿನ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ. 1997 ನಿಯುಕ್ತಿಗೊಂಡವರು ಕಳೆದ 28 ಬೋಧನಾ ಕಾರ್ಯದೊಳಗೆ ತೊಡಗ್ಯಾರ. ಅದಲ್ಲದೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದವರು ಮಂಜುಳಾ ಕಲ್ಯಾಣಿ ಅವರು. ಸದ್ಯ ಗೋಪನಕೊಪ್ಪದ ಗೌರ್ಮೆಂಟ್ ಪಿ ಯು ಕಾಲೇಜಿನೊಳಗೆ ಉಪನ್ಯಾಸಕರಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಮತ್ತೊಬ್ಬರು ಸೂಸನ್ ಜೆ ಆಡಿನ್ ಅವರು. ಕಳೆದ 22 ಇವರು ಉಪನ್ಯಾಸಕರಾಗಿ ಕಾರ್ಯ ಮಾಡ್ತಾ ಇದ್ದಾರೆ ಧಾರವಾಡದ ಬಾಸೆಲ್ ಮಿಷನ್ ಪಿ ಯು ಕಾಲೇಜಿನೊಳಗೆ. ಸೂಸನ್ ಜೆ ಆಡಿನ್, ಮಂಜುಳಾ ಕಲ್ಯಾಣಿ ಮತ್ತು ಗುಲ್ಶನ್ ಸುಳ್ಳದ್ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಮತ್ತೊಮ್ಮೆ ನಮ್ಮ ವಿದ್ಯಾರ್ಥಿಗಳು ಈಗ ಕಾತುರರಾಗಿ ಕಾಯ್ತಾ ಇದ್ದಾರೆ. ಅವರ ಪ್ರಶ್ನೆಗಳನ್ನು ತಗೊಳ್ಳೋದಕ್ಕಿಂತ ಮುಂಚೆ ಮೊದಲಿಗೆ ಒಂದಷ್ಟು ಜನರಲ್ ಇನ್ಸ್ಟ್ರಕ್ಷನ್ಸ್ ಅಂತೇಳಿ ಮಕ್ಕಳಿಗೆ ವಿಷಯದ ಜೊತೆಗೆ ಯಾವ ರೀತಿಯ ಪ್ರಶ್ನೆಗಳು ಬರಬಹುದು, ಪ್ಯಾಟರ್ನ್ ಯಾವ ರೀತಿ ಇರ್ತದೆ, ಹೀಗೆಲ್ಲ ಸಾಕಷ್ಟು ಗೊಂದಲಗಳಿರ್ತಾವೆ. ನಾವು ಸಾಧ್ಯ ಆದ ಮಟ್ಟಿಗೆ ಅವರ ಗೊಂದಲಗಳನ್ನು ಪರಿಹರಿಸುವಂತಹ ಪ್ರಯತ್ನ ಮಾಡಲಿಕ್ಕೆ ಇದ್ದೀವಿ. ಹಾಗಾಗಿ ನೀವೇನಾದ್ರು ನಮ್ಮ ಮಕ್ಕಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀರಿ ಅಂತಂದ್ರೆ ಒಂದೆರಡು ನಿಮಿಷ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಗುಡ್ ಈವ್ನಿಂಗ್ ಆಲ್. ಫಾರ್ ದ ಅಕಾಡೆಮಿಕ್ ಇಯರ್ 2024-25, ದ ಪ್ಯಾಟರ್ನ್ ಆಫ್ ದ ಇಂಗ್ಲಿಷ್ ಕ್ವಶನ್ ಪೇಪರ್ ಹ್ಯಾಸ್ ಅಂಡರ್ಗೋನ್ ಮೆನಿ ಚೇಂಜಸ್ ಆ್ಯಂಡ್ ಇಟ್ ಈಸ್ ಸ್ಟೂಡೆಂಟ್ ಫ್ರೆಂಡ್ಲಿ ಕ್ವಶನ್ ಪೇಪರ್ ಆ್ಯಂಡ್ ವೆರಿ ಈಸಿ ಆಲ್ಸೋ. ಸೊ ದ ಟೈಮ್ ವಿಲ್ ಬಿ ಫ್ರಮ್ 10 to 1 PM. ಸೊ ದ ಹೋಲ್ ಕ್ವಶನ್ ಪೇಪರ್ ಯು ಹ್ಯಾವ್ ಟು ರೀಡ್ ಇಟ್ ಕಾಮ್ಲಿ. ಟೋಟಲಿ ದೇರ್ ಆರ್ 36 ಕ್ವೆಶನ್ಸ್ ಆ್ಯಂಡ್ ಡಿಸೈಡ್ ವಿಚ್ 30 ಕ್ವಶನ್ಸ್ ಟು ಆನ್ಸರ್. ಫಸ್ಟ್ ಆಫ್ ಆಲ್ ರೈಟ್ ಯುವರ್ ರಿಜಿಸ್ಟರ್ ನಂಬರ್ಸ್ ಕರೆಕ್ಟ್ಲಿ. Write the question numbers in right order. Time management is very crucial. Avoid spelling mistakes. Avoid grammatical errors. Write legible handwriting. And then when it comes to first mind, there are totally 5 sections, section A to E. Answer the questions in all the sections. It's compulsory. In part A, totally 10 MCQs will be there. They include WH questions, match the following type questions, identifying the correct sequence of events or activities. Only the first written answer will be considered. So while writing the answer, first main, first question, the answer option will be C. You practice writing this kind of answers. And the 11th question will be fill in the blanks with the passive form of the verb given in the brackets. It must be written with the helping verb, otherwise marks can't be awarded. So the 12th question will be fill in the blanks choosing the appropriate expression given in the brackets. 3 choices will be given. You have to select 2 and write. And the 13th question will be carefully read the paragraph and match the pronouns in side A with the nouns and the noun phrases in side B. This is about the part A portion. And next, moving on to part B, the second main, answer any 3 of the following questions in 1 or 2 sentences. These type of questions, they seek 2 value points. 1 question will compulsorily come from poetry section and answer could be in 2 sentences, phrases or words. third main question will be answer any four of the following questions in about 60 words each. Totally six questions will be given. Out of six, you need to answer four questions. A brief explanation with 60 content words and six value points is must for these type of questions. And the fourth main is about answer any three of the following questions in about 100 words. So totally six questions will be given. You have to write any three. So part C, fifth main, 30th, read the following passage and answer the question set on it. This question will be from for 9 marks. So these should be written in series, that is A to J question numbers will be given. Answer must be in a sequence and what at one place. So your answers must be in a word, phrase or sentence and not in a paragraph, or else you can select read the following poem and answer the question set on it. So next, moving on to part D section, that is 6th May, 31st, A, rewrite as directed. A question will come for use a proper article. Second one, jumbled segments. Another question on choose the verb that agrees with the subject. And the fourth question will be on fill in the blanks with appropriate form of the verb given. Or B section, fill in the blanks with right linkers given in brackets. You can choose either A or B. Don't write both the options. So 32, question number 32 is rewrite as directed. So add a suitable question tag. Second question, frame WH questions to get the underlined words as answer, or rectify the errors in the following sentence and rewrite them. ಕ್ವಶನ್ಸ್ ಉಳ್ಳದವರ ಇಷ್ಟೊತ್ತು ಸಾಕಷ್ಟು ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ರಿ ನಮ್ಮ ವಿದ್ಯಾರ್ಥಿಗಳಿಗೆ. ಬಹುಶಃ ಮತ್ತು ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ, ಅವಾಗ ಮತ್ತೆ ಹೇಳಬಹುದು. ನೀವೇನಾದ್ರು ಹೇಳೋದನ್ನ ಮಂಜುಳಾ ಮೇಡಮ್. ಆತ್ಮೀಯ ವಿದ್ಯಾರ್ಥಿಗಳೇ, ಈ ವರ್ಷ ಪರೀಕ್ಷೆಯಲ್ಲಿ ಆಗಿರುವಂತಹ ಮುಖ್ಯ ಬದಲಾವಣೆ ಎಂದರೆ, ಮಕ್ಕಳೇ ಕಳೆದ ವರ್ಷ ನೀವು 3 ಗಂಟೆ 15 ನಿಮಿಷ ಪರೀಕ್ಷೆಯನ್ನು ಬರೀತಾ ಇದ್ರಿ. ಅತ್ಯಂತ ಮುಖ್ಯವಾಗಿ ಆಗಿರುವ ಬದಲಾವಣೆ ಅಂದರೆ ಈ ವರ್ಷ ನಿಮ್ಮ ವೇಳೆಯನ್ನು ಕಡಿಮೆ ಮಾಡಿದೆ ಇಲಾಖೆ. 3 ಗಂಟೆ ಮಾತ್ರ ಮಾಡಿದೆ. 15 ನಿಮಿಷ ಪ್ರಶ್ನೆ ಪತ್ರಿಕೆ ಓದಿಕೊಳ್ಳಿಕ್ಕೆ, 2 ಗಂಟೆ 45 ನಿಮಿಷ ನೀವು ಉತ್ತರವನ್ನು ಬರೀಲಿಕ್ಕೆ, ಮತ್ತೆ ಮುಂದಿನ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡ್ತಾ ಇದ್ದೇವೆ ಮಕ್ಕಳಿಗೆ. ಸೂಸನ್ ಅವರು ಏನಾದ್ರು ಹೇಳ್ಬೋದಾ? ಪ್ರೀತಿಯ ಮಕ್ಕಳೇ, ಈ ವರ್ಷ ನಿಮ್ಗೆ ಗೊತ್ತಿದೆ ಬದಲಾವಣೆ ಆಗಿದೆ ಅಂತಂದೇಳಿ. ಆಲ್ರೆಡಿ ನಮ್ಮ ಮೇಡಮ್ ಹೇಳಿದಂಗೆ ಈ ಒಂದು ಬದಲಾವಣೆ ಪ್ರಕಾರ ನೀವೇನು ಮಾಡಬೇಕಂತಂದರೆ, ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಮಾಡಬೇಕು. ಆಮೇಲೆ ಯಾವುದು 1 ಮಾರ್ಕ್ಸ್ ಕ್ವಶನ್ ಇರುತ್ತಲ್ಲ, ಅದಕ್ಕೆ ಆದಷ್ಟು ಕಡಿಮೆ ಸಮಯವನ್ನು ಕೊಟ್ಟು, ಲೆಂಗ್ದಿ ಕ್ವಶನ್ಸ್ಗೆ ಏನಿರ್ತವಲ್ಲ ಅದಕ್ಕೆ ಜಾಸ್ತಿ ಟೈಮನ್ನು ಕೊಟ್ಟು ಎಲ್ಲ ಕ್ವಶನ್ಸನ್ನು ನೀವು ಅಟೆಂಡ್ ಮಾಡುವಂಥ ರೀತಿಯವ್ರಿಗೆ ನೀವು ಏನು ಮಾಡಬೇಕಂದ್ರೆ, ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಬಹಳ ಮುಖ್ಯ ಇರ್ತದೆ. ಬಹುಶಃ ಇಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಜನರಲ್ ಇನ್ಸ್ಟ್ರಕ್ಷನ್ ಸಾಕು ಅನ್ನಿಸ್ತದೆ. ನಮ್ಮ ವಿದ್ಯಾರ್ಥಿಗಳು ಈಗಾಗಲೇ ಕರೆ ಮಾಡ್ಲಿಕ್ಕೆ ಲೆಕ್ಕಶಾಸ್ತ್ರ, ವ್ಯವಹಾರ ಅಧ್ಯಯನ ಮತ್ತು ಇಂಗ್ಲಿಷ್, ಈ ವಿಷಯಗಳಿಗೆ ಕುರಿತಂತೆ ನಿಮ್ಮ ಪ್ರಶ್ನೆಗಳು ಇರಲಿ ವಿದ್ಯಾರ್ಥಿ ಮಿತ್ರರೇ, ತಗೊಳ್ಳೋಣ ಕರೆಗಳನ್ನು. ಹಲೋ, ಹಲೋ, PUC ಪರೀಕ್ಷಾ ಸಿದ್ಧತೆ ಫೋನ್ ಇನ್ ಕಾರ್ಯಕ್ರಮ, ಯಾರು ಮಾತಾಡೋದಮ್ಮ? ನಮಸ್ಕಾರ, ಕುಡ್ಚಿಯಿಂದ ನಿಮ್ಮ ಹೆಸರು? ಹಾ ಸುಪ್ರಿಯಾ, ಕೇಳ್ರಿ ಪ್ರಶ್ನೆ ಕೇಳ್ರಿ. ಸುಪ್ರಿಯಾ ಸರಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಸಿಗ್ನಲ್ ಇರೋ ಕಡೆ ಬಂದು ಮಾತಾಡ್ರಿ. ಅದು 32 ಕ್ವಶನ್ ಏನಿದೆಯಲ್ಲ, ನೀವು ಫಸ್ಟ್ 4 ಬರಿಬೇಕು, ಆರ್ ಅಂತ ಕೊಟ್ರೆ ನೆಕ್ಸ್ಟ್ 4 ಬರಿಬೇಕು. 2 ಬರೆದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಟೈಮ್ ಶಾರ್ಟ್ ಆಗುತ್ತೆ. ಸೊ 80 ಮಾರ್ಕ್ಸ್ ಪೇಪರ್ ಇರೋದ್ರಿಂದ ನೀವು 80 ಕವರ್ ಮಾಡದೆ ಇರ್ಲಿಕ್ಕೆ ಆಗುತ್ತೆ. ಟೋಟಲ್ ಕ್ವಶನ್ ಪೇಪರ್ 120 ಮಾರ್ಕ್ಸ್ ಇರುತ್ತೆ, ನಿಮಗೆ ಟೈಮ್ ಕೊಡೋದು ನಾವು 80 ಮಾರ್ಕ್ಸ್ಗೆ. ಸೊ ಟೈಮ್ ಶಾರ್ಟೇಜ್ ಬೀಳುತ್ತೆ. ಯು ಬೆಟರ್ ರೈಟ್ ಈದರ್ ಎ ಆರ್ ಬಿ, ನಾಟ್ ಬೋತ್. ಸುಪ್ರಿಯಾ ಗೊತ್ತಾತಲ್ಲಮ್ಮ, ಹಾಂ ಧನ್ಯವಾದ. ಮತ್ತೊಂದು ಪ್ರಶ್ನೆ. ಹಲೋ, ಹಲೋ, ಹಾಂ ಹೇಳಮ್ಮ, ಯಾರು ಮಾತಾಡೋದು? ಹಲೋ ಹೇಳ್ರಿ, ಹೇಳ್ರಿ ಕೇಳಿಸ್ಲಿಕ್ಕದ ಹೇಳ್ರಿ. PUC ಪರೀಕ್ಷಾ ಸಿದ್ಧತೆ ಫೋನ್ ಇನ್ ಕಾರ್ಯಕ್ರಮ, ಹೇಳ್ರಿ ಯಾರು ಮಾತಾಡೋದು? ಹಲೋ ಕೇಳಿಸ್ತಾ ಇದ ಹೇಳ್ರಿ. ಹಲೋ, ಹಲೋ, PUC ಪರೀಕ್ಷಾ ಸಿದ್ಧತೆ ಹೇಳ್ರಿ, ಯಾರು ಮಾತಾಡೋದು? ಹಲೋ, ಹಲೋ, ಹಾಂ ಹೇಳ್ರಿ, ಯಾರು ಮಾತಾಡೋದು, ನಿಮ್ಮ ಹೆಸರೇನು? ಹಲೋ ಕೇಳಿಸ್ತಾ ಇಲ್ಲ. ಹಲೋ, ಹಾಂ ಹೇಳ್ರಿ. ಹಲೋ, ಹಾಂ ಕೇಳಿಸ್ಲಿಕ್ಕತ್ತದ ನನ್ನ ಮಾತು? ಕೇಳಿಸ್ಲಿಕ್ಕತ್ತದ? ಹಲೋ ಪಿಯುಸಿ ಪರೀಕ್ಷಾ ಸಿದ್ಧತೆ. ನಾನು ಸೃಷ್ಟಿ ಕಲಬುರ್ಗಿಯಿಂದ. ಹಾ ಸೃಷ್ಟಿ ಅಲ್ಲ? ಹಾ ಸೃಷ್ಟಿ. ಹಾ ಕೇಳ್ರಮ್ಮ ಪ್ರಶ್ನೆ ಕೇಳ್ರಿ. ನಾನು ಕೆಮಿಸ್ಟ್ರಿ ಇತ್ತು ಮ್ಯಾಮ್. ಕೆಮಿಸ್ಟ್ರಿ ಆಯ್ತಲ್ಲಮ್ಮ ನಿನ್ನೆ ಮೊನ್ನೆ ಮೊನ್ನೆ ಮೊದಲನೇ ದಿನಾನೇ ಇತ್ತು. ಜನರಲ್ ಇನ್ಸ್ಟ್ರಕ್ಷನ್ ಏನಾದರೂ ಅದ್ರ ಬಗ್ಗೆ ಗೊಂದಲ ಇತ್ತಂದ್ರೆ ಕೇಳಬಹುದು ಅಷ್ಟೇ, ಜನರಲ್ ಆಗಿ. ಆಗಿದೆ, ನಿಮ್ಮ ವಿಷಯದ ಬಗ್ಗೆ ಈಗಾಗಲೇ ಪ್ರಶ್ನೆ ಉತ್ತರ ಎರಡು ಮುಗೀತು. ಹಲೋ. ಹಲೋ. ಹಾ ಹೇಳ್ರಿ. ನಾವು ಶ್ವೇತಾ ಅಂತ. ಯಾವೂರು? ಹುಲಗೂರು. ಹುಲಗೂರು. ಹಾ ಈಗ ಪ್ರಶ್ನೆ ಕೇಳ್ರಿ. ಮ್ಯಾಮ್ 6 ಮಾರ್ಕ್ಸ್ ಕ್ವೆಶ್ಚನ್ ಯಾವ ಸಬ್ಜೆಕ್ಟ್ ಒಳಗೆ ಬಾಳ ರೈಸ್ ಆಗ್ತದೆ? ನೀವೇನು ನಿಮ್ದು ಯಾವುದು ವಿಷಯ? ನೋಡಮ್ಮ, ಲಾಸ್ಟ್ ಇಯರ್ ವರೆಗೂ 6 ಮಾರ್ಕ್ ಕ್ವಶನ್ ಪ್ಯಾಟರ್ನ್ ಇತ್ತು. ಈ ಸಲ ಇನ್ಸ್ಟೆಡ್ ಆಫ್ 6 ಮಾರ್ಕ್ಸ್ 2 ಮಾರ್ಕ್ಸ್ 3 ಕ್ವಶನ್ಸ್ ಇಂಟ್ರೊಡ್ಯೂಸ್ ಆಗಿದೆ. ಸೊ ಯು ನೀಡ್ ನಾಟ್ ಹ್ಯಾವ್ ಟು ಪ್ರಿಪೇರ್ ಫಾರ್ 6 ಮಾರ್ಕ್ಸ್. 4 ಮಾರ್ಕ್ಸ್ ಕ್ವಶನ್ಸ್ ಒಂದು ಕಂಪಲ್ಸರಿಲಿ ಪೊಯೆಟ್ರಿಯಿಂದ, ಒಂದು ಕಂಪಲ್ಸರಿ ಡ್ರಾಮಾದಿಂದ, ಉಳಿದಿದ್ದು ಎಲ್ಲ ಯೂನಿಟ್ಸಿಂದ ಬರ್ಬೋದು. ಸೊ ಟೋಟಲಿ 6 ಕ್ವಶನ್ಸ್ ಬರ್ತವೆ. ಯು ಹ್ಯಾವ್ ಟು ಆನ್ಸರ್ 3 ಕ್ವಶನ್ಸ್ ಫಾರ್ 4 ಮಾರ್ಕ್ಸ್. ಅರ್ಥ ಆಯ್ತಲ್ಲಮ್ಮ ಶ್ವೇತಾ, ಧನ್ಯವಾದ. ಮತ್ತೊಂದು ಪ್ರಶ್ನೆ. ಹಲೋ. ಹಲೋ. ಹಾ ಹೇಳ್ರಿ. ಪಿ ಯು ಸಿ ಪರೀಕ್ಷಾ ಸಿದ್ಧತೆ ಫೋನಿನ ಕಾರ್ಯಕ್ರಮ. ಯಾರು ಮಾತಾಡೋದು? ನಾನು ದಾಕ್ಷಾಯಿಣಿ ಅಂತ. ದಾಕ್ಷಾಯಿಣಿ ಯಾವ ಊರಿಂದ? ನಾವು ಸಂಗಮೇಶ್ವರ ಕಾಲೇಜು ಸುವಿಕಟ್ಟಿ. ಹಾ ಕೇಳ್ರಿ ಪ್ರಶ್ನೆ ಕೇಳ್ರಿ ದಾಕ್ಷಾಯಿಣಿ. ಪ್ರಶ್ನೆ ಕೇಳ್ರಿ, ಯಾವ ವಿಷಯದ ಬಗ್ಗೆ? ಕೇಳ್ರಿ ಪ್ರಶ್ನೆ ಕೇಳ್ರಿ. ಹಲೋ. ಹಲೋ. ಹಾ ಇದು ಪಿ ಯು ಸಿ ಪರೀಕ್ಷಾ ಸಿದ್ಧತೆ ಕುರಿತ ಕಾರ್ಯಕ್ರಮ. ನಮಸ್ತೆ ಮೇಡಮ್, ನಾವು ಹಾವೇರಿ ಡಿಸ್ಟ್ರಿಕ್ಟ್ ಇಂದ ಮೇಡಮ್. ನಮಸ್ಕಾರ, ನಿಮ್ಮ ಹೆಸರೇನು? ನಮ್ಮ ಹೆಸರು ನವೀನ್ ಅಂತ ಮೇಡಮ್. ನರೇನ್, ಯಾವ ವಿಷಯದ ಬಗ್ಗೆ ಪ್ರಶ್ನೆ ಅದ? ನಾವು ಇಂಗ್ಲಿಷ್ ಮೀಡಿಯಂ, ಇಂಗ್ಲಿಷ್ ಇಂದ ಮೇಡಮ್. ಆಯ್ತು ಆಯ್ತು. ನೀವು ಹಾವೇರಿ ಜಿಲ್ಲೆಯಿಂದ ಯಾವ ಊರು ಅಥವಾ ಹಾವೇರಿನೂ? ಇಲ್ಲ ಪ್ರಾಪರ್ ಮೇಡಮ್, ಹಾವೇರಿನ. ಯಾವುದು? ಹಾ ಹಾವೇರಿಯಿಂದ. ಪ್ರಶ್ನೆ ಕೇಳ್ರಿ, ಪ್ರಶ್ನೆ ಕೇಳ್ರಿ ಇಂಗ್ಲಿಷ್ ವಿಷಯದ ಬಗ್ಗೆ. ಮೇಡಮ್ ಈಗ ನಾವು ಪ್ರೈವೇಟ್ ಸ್ಟೂಡೆಂಟ್ ಮೇಡಮ್, ನಾವು ಈಗ ಕಾಲೇಜ್ ಹೋಗಿಲ್ಲ ರೆಗ್ಯುಲರ್ ಅಲ್ಲ ಮೇಡಮ್. ಈಗ ನಮ್ಗೆ ಇವು ಸಬ್ಜೆಕ್ಟ್ ಒಳಗೆ ಅದ್ರಾಗ ಮೇನ್ ಆಗಿ ಇಂಗ್ಲಿಷ್ ಸಬ್ಜೆಕ್ಟ್ ಟಫ್ ಆಗ್ತೈತಿ ಮೇಡಮ್. ಟಫ್ ಆಗ್ತದ, ಆದ್ರೆ ನೀವು ಓದಿ ಬರೀಲೇಬೇಕು, ಏನ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಅಂದ್ರೆ ನಿಮ್ಗ ನಿಮ್ ಕಡೆಯಿಂದ ಪ್ರೈವೇಟ್ ಸ್ಟೂಡೆಂಟ್ ಏನಾರ ಯಾವತರ ಓದ್ಬೇಕು? ಅದಕ್ಕೆ ಈಗ ಸಮಯ ಬಹಳ ಕಡಿಮೆ ಅದಲ್ಲ ನರೇನ್, ಮತ್ತ ಮುಂದಿನ ವರ್ಷ ಆ ಬಗ್ಗೆ ಯೋಚನೆ ಮಾಡ್ತೀವಿ. ಈಗೇನಾರು ಪ್ರಶ್ನೆ ಇತ್ತಂದ್ರೆ ಕೇಳ್ರಿ. ಒಂದ್ ನಿಮಿಷ ಹೇಳ್ತಾರೆ ಮಂಜುಳ. ನಾವು ಕಾಲೇಜ್ ಹೋಗಲಲ್ಲ. ಒಂದ್ ನಿಮಿಷ ತಡಿ, ಹೇಳ್ತಾರೆ ಹೇಳ್ತಾರೆ. ಆಯ್ತು ನವೀನ್ ಅವರೇ, ಒಂದ್ ಕೆಲಸ ಮಾಡಿ, ನೀವು ಪ್ರಶ್ನೆ ಕೋಶ ಕ್ವಶನ್ ಬ್ಯಾಂಕ್ ಅನ್ನ ಬಿಟ್ಟಿದ್ದಾರೆ. ಕೆ ಎ ಸಿ ಬಿ ದವರು ಪಿ ಯು ವೆಬ್ಸೈಟ್ ಒಳಗೆ ಕ್ವಶನ್ ಬ್ಯಾಂಕ್ ಅನ್ನ ಬಿಟ್ಟಿದ್ದಾರೆ. ನೀವು ಆ ಕ್ವಶನ್ ಬ್ಯಾಂಕ್ ಅನ್ನ ತಗೊಂಡು ಆ ಬ್ಲೂ ಪ್ರಿಂಟ್ ಅಲಾಟ್ಮೆಂಟ್ ಮಾಡಿದ ಚಾಪ್ಟರ್ 3-2 ಚಾಪ್ಟರ್ ಓದ್ಬಿಟ್ರು ಸಾಕು, ಪಾಸಿಂಗ್ ಮಾರ್ಕ್ಸ್ 24 ಇದೆ. ನೀವು ಆರಾಮಾಗಿ 24 ತಗೋತೀರಿ, ಇಂಟರ್ನಲ್ ಅಸೆಸ್ಮೆಂಟು 11 ಕೊಡ್ತಿದ್ದಾರೆ. ಹಾಗಾಗಿ ಪ್ರಶ್ನೆ ಕೋಶವನ್ನ ನೀವು ರೆಫರ್ ಮಾಡಿದ್ರಿ ಅಂದ್ರೆ ಆರಾಮಾಗಿ ಪಾಸ್ ಆಗ್ತೀರಿ, ಕಾಲ ಇನ್ನೂ ಮಿಂಚಿಲ್ಲ, ಓದ್ಬೋದು ನೀವು. ಪ್ರಶ್ನೆ ಕೋಶ ವಿತ್ ಉತ್ತರಗಳು ಇದಾವೆ ಅದರೊಳಗೆ. ನೀವು ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದು, ಹೇಗೆ ಪ್ರಿಪೇರ್ ಆಗ್ಬೇಕು ಅನ್ನೋದಕ್ಕೆ ಪ್ರತಿಯೊಂದು ಐಡಿಯಾನು ನಮ್ಮ ಪಿ ಯು ಇಲಾಖೆ ಕೊಟ್ಟಿದೆ. ದಯಮಾಡಿ ನಿರಾಶರಾಗ್ಬೇಡ್ರಿ, ಅದನ್ನ ರೆಫರ್ ಮಾಡ್ರಿ ನರೇನ್. ಹಾ ರೆಫರ್ ಮಾಡ್ರಿ, ಪಾಸ್ ಆಗ್ತೀರಿ, ಖಂಡಿತ ಪಾಸ್ ಆಗ್ತೀರಿ. ಆಮೇಲೆ ಇನ್ನೂ ಅದ ಸಮಯ ಅದ ಓದ್ಲಿಕ್ಕೆ, ಓದ್ರಿ, ಆಗೋ ಅಗತ್ಯನೇ ಇಲ್ಲ. ಆಮೇಲೆ ಡಿಪಾರ್ಟ್ಮೆಂಟ್ ವತಿಯಿಂದ 3 ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದೆ, ಅದನ್ನ ನೀವು ಸಾಲ್ವ್ ಮಾಡಿದ್ರು ಸಾಕು, ನೀವು ಪಾಸಿಂಗ್ ಮಾರ್ಕ್ಸ್ ಬಂದ್ಬಿಡ್ತೀರಾ. ನಿಮಗೊಂದು ಐಡಿಯಾ ಬಂದ್ಬಿಡ್ತದೆ ಹೆಂಗಿರ್ತದ ಅಂತ ಹೇಳಿ. ಆಯ್ತಾ ನರೇನ್, ಒಂದ್ ಸ್ವಲ್ಪ ಧೈರ್ಯ ಬಂತ? ಹಲೋ. ಹಾ ಹೇಳ್ರಮ್ಮ, ಯಾರು ಮಾತಾಡೋದು? ಯಾವೂರು? ಹಾ ಪ್ರಶ್ನೆ ಕೇಳ್ರಮ್ಮ, ಯಾವ ವಿಷಯದ ಬಗ್ಗೆ? ಅಲ್ಲ ಅದು ಮಾಡೆಲ್ ಕ್ವಶನ್ ಪೇಪರ್ ಸುಮ್ನೆ ಈ ಮಾಡೆಲ್ ಅಲ್ಲಿ ಕ್ವಶನ್ ಇರುತ್ತೆ ಅಂತಂದು, ನೀವು ಎಲ್ಲ ಅದ್ರ ಜೊತೆಗೆ ಡಿಪಾರ್ಟ್ಮೆಂಟ್ ಒಂದು ಕ್ವಶನ್ ಬ್ಯಾಂಕ್ ಬಿಟ್ಟಿದೆ, ಅದನ್ನೆಲ್ಲ ನೀವು ಸ್ಟಡಿ ಮಾಡಿದ್ರೆ ಅಪ್ ಟು 60-70 ಆರಾಮ್ಸೆ ಸ್ಕೋರ್ ಮಾಡ್ಬೋದಮ್ಮ, ಏನ್ ಪ್ರಾಬ್ಲಮ್ ಇಲ್ಲ. ಆರ್ ಕ್ವಶನ್ಸ್ ಸಾಲ್ವ್ ಮಾಡಕ್ ಹೋಗ್ಬಿಡ್ರಿ, ಟೈಮ್ ಶಾರ್ಟೇಜ್ ಬೀಳುತ್ತೆ. ಇದರ್ ಎ ಆರ್ ಬಿ ಅಂತ ಇದೆ, ಎದು ನಾಲ್ಕು ಕ್ವಶನ್ಸ್ ಮಾಡ್ರಿ, ಇಲ್ಲ ಬಿ ಇದು ಮಾಡ್ರಿ, ಇಲ್ಲ ಅಂದ್ರೆ ನಿಮ್ಗೆ ಏನು ಇಂಪಾರ್ಟೆಂಟ್ ಬರಿಬೇಕಲ್ಲ, ಸಮಯ ಸಿಗಂಗಿಲ್ಲ ಅದಕ್ಕೆ. ಅದಕ್ಕಾಗಿ ಯು ಬೆಟರ್ ರೈಟ್ ಯಾವುದು ನೀವು ಕಾನ್ಫಿಡೆಂಟ್ ಆಗಿರ್ತಿರಲ್ಲ ಆನ್ಸರ್ ಮಾಡ್ತೀವಿ ಅಂತ, ಆ ಪಾಠನ ಮಾಡ್ಬಿಡ್ರಿ. ಸರಿ ಅಮ್ಮ ಸ್ವಾತಿ. ಹಲೋ ಹೇಳ್ರಿ, ಯಾರು ಮಾತಾಡೋದು? ನಾವು ಪ್ರಸಾದ್ ಸೀಸಂಬ್ರಿ ಮಠಂ ಧಾರವಾಡದಿಂದ ರೀ. ಹಾ, ಪ್ರಶ್ನೆ ಕೇಳ್ರಿ ಪ್ರಸಾದ್. ಇಂಗ್ಲಿಷ್ ಇತ್ತೇನು? ಹ್ಮ್ ಕೇಳ್ರಿ, ಏನ್ ಏನ್ ಪ್ರಶ್ನೆ? ಏನ್ ಕೇಳಿ? ಇಲ್ಲಿಂದ ಬ್ಲ್ಯಾಂಕ್ಸ್ ಅವು ಬರೀ ಕ್ವಶನ್ ಆನ್ಸರ್ ಅಷ್ಟೇ ಬರೋದು ನಡೆದೈತಿ ರೀ, ಸೆಂಟೆನ್ಸ್ ಎಲ್ಲ ಬರೀ. ನೀವು ಫಿಲ್ಅಪ್ ದ ಬ್ಲ್ಯಾಂಕ್ಸ್ ಇನ್ ಫಸ್ಟ್ ಮೇನ್ ಹತ್ ಕೊಟ್ಟಿರ್ತಾರಲ್ಲ, ಅದು ಫಸ್ಟ್ ಮೇನ್ ಅಂತ ಬರೆದು, ಒಂದನೇ ಪ್ರಶ್ನೆ ಅಂತ ಬರೆದು, ಆಪ್ಷನ್ ಬರೆದು, ಅದೇನು ಆಪ್ಷನ್ ಇದೆ ಆನ್ಸರ್ ಅದನ್ನು ನೀಟಾಗಿ ಬರಿಬೇಕಾಗುತ್ತೆ. ಹತ್ತು ಕ್ವಶನ್ಸ್ ಇರುತ್ತೆ, ಆರಾಮಾಗಿ ಬರೆದು ಬಿಡ್ಬೋದು ನೀವು. ಹನ್ನೊಂದು ಆನ್ಸರ್ಸ್ ಅಷ್ಟೇ ಬರೆದ್ರೆ ಸಾಕು ಪ್ಯಾಸಿವ್ ಫಾರ್ಮ್ಸ್. ಆಮೇಲೆ ಇದು ಆನ್ಸರ್ ಅಷ್ಟೇ ಬರೆದ್ರೆ ಆಗುತ್ತೆ. ಅಲ್ಲಿ 33rd ಕ್ವಶನ್ ನೋಟ್ ಮೇಕಿಂಗ್ ಇದೆ ನೋಡ್ರಿ, ಅವ್ರು ಯಾವ ರೀತಿಯಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದಾರೆ ಆ ರೀತಿ ಬಾಕ್ಸಸ್ ಅಲ್ಲೇ ನೀವು ಆನ್ಸರ್ ಬರಿಬೇಕಾಗುತ್ತೆ. ಅದು 2 marks ಕ್ವಶನ್ ಆಗಿರುತ್ತೆ, ಕ್ವಶನ್ ನಂಬರ್ 33, ಕ್ವಶನ್ ಆನ್ ನೋಟ್ ಮೇಕಿಂಗ್. ಅದನ್ನ ನೀವು ಬಾಕ್ಸಸ್ ಬರೆದು ಬರಿಬೇಕು ಆನ್ಸರ್ಸ್. ಗೊತ್ತಾಯ್ತಲ್ಲ ಪ್ರಸಾದ್, ಧನ್ಯವಾದ. ಮತ್ತೊಂದು ಕರೆ. ಹಲೋ ಹಲೋ, ಪಿಯುಸಿ ಪರೀಕ್ಷಾ ಸಿದ್ಧತೆ. ಗುಡ್ ಈವ್ನಿಂಗ್ ಮ್ಯಾಮ್. ಹಾ ಗುಡ್ ಈವ್ನಿಂಗ್, ಹೇಳ್ರಿ ಯಾರು ಮಾತಾಡೋದು? ಅಪೂರ್ವ ಅಂತ ರೀ. ಅಪೂರ್ವ ಯಾವ ಊರಿಂದ? ಸೈದಾಪುರ. ಹಾ, ಪ್ರಶ್ನೆ ಕೇಳ್ರಮ್ಮ. ಅಕೌಂಟೆನ್ಸಿ ಐತ್ರಿ? ಹ್ಮ್ ಮ್ಯಾಮ್, ಅಕೌಂಟೆನ್ಸಿ ಬಾ ಮಿಡಲ್ ಅಂದ್ರೆ ಕ್ವಶನ್ ತೆಗಿತಾರಿ 1 marks ರೀ? ಇಲ್ಲಮ್ಮ, ಪ್ರತಿಯೊಂದು ಚಾಪ್ಟರ್ ಮೇಲೂ ಎರಡೆರಡು ಮಾರ್ಕ್ಸ್, ಅಂದರೆ ಒಂದೊಂದು ಮಾರ್ಕ್ಸಿಂದ 2 ಅಂಕಗಳು ಬರ್ತವೆ. ಮಿಡಲ್ ಅಂತ ತೆಗಿಯೋದಿಲ್ಲ, ನೀನು ತೇರಿ ಮೇನ್ ಪಾಯಿಂಟ್ ಮಾಡಿಕೊಂಡ್ರೆ, ಅಕೌಂಟೆನ್ಸಿ ತೇರಿದು ಮೇನ್ ಪಾಯಿಂಟ್ ಮಾಡಿಕೊಂಡ್ರೆ ಎಲ್ಲ ಚಾಪ್ಟರ್ ಒಳಗೂ 1 marks 2 ಪ್ರಶ್ನೆಗಳು ಬರ್ತವೆ, 2 marks 5 ಪ್ರಶ್ನೆಗಳು ಬರ್ತವೆ. ನೀನು 3 answers ಮಾಡಿದರೆ ಸಾಕು, ಸಮಸ್ಯೆ ಏನಿಲ್ಲ. ಉಳಿದಿದ್ದಂತೂ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ? ಕ್ವಶನ್ ಬ್ಯಾಂಕ್ ಕೊಟ್ಟಿದ್ದಾರಲ್ಲ ಅಕೌಂಟೆನ್ಸಿ ಬೋರ್ಡ್ನವರು, ಆ ಒಂದು ಕ್ವಶನ್ ಬ್ಯಾಂಕ್ ಅನ್ನು ನೀವು ರೆಫರ್ ಮಾಡಿದ್ರಂದ್ರೆ ಎಲ್ಲ ಚಾಪ್ಟರಿಂದ ನಿಮ್ಗೆ ಏನಾಗುತ್ತಂದ್ರೆ 2 questions ಬರ್ತದೆ 1 marks ಅವ್ನು ರೆಫರ್ ಮಾಡಿದ್ರೆ ಈಸಿಯಾಗಿ ನಿಮ್ಗೆ ಏನಾಗುತ್ತಂದ್ರೆ ಕ್ವಶನ್ಸ್ ಅವೈಲೇಬಲ್ ಆಗ್ತದೆ, ಸಿಗ್ತದ, ನೀವು ಆನ್ಸರ್ ಮಾಡಬಹುದು. ಮೋಸ್ಟ್ ಆಫ್ ದ ಕ್ವಶನ್ಸ್ ಎಲ್ಲಾನು ಚಾಪ್ಟರ್ ವೈಸ್ ಎಲ್ಲಾನು ಪ್ರತಿಯೊಂದನ್ನು ಕೊಟ್ಟಿದಾರ, ಎಲ್ಲಾನು ಕವರ್ ಮಾಡಿದಾರ, ಇಲ್ಲಂತ ಹೇಳೋದಿಲ್ಲ. ಅದ್ರೊಳಗಿಂದ ಬರ್ತದ ಇಲ್ಲ ಅಂತ ಹೇಳೋದಿಲ್ಲ, ಬಟ್ ಜಸ್ಟ್ ಈಸ್ ಫಾರ್ ರೆಫರೆನ್ಸ್. ಅದೇ ಪ್ರಶ್ನೆ ಬರ್ತದ ಅಂತಲ್ಲ ಅಂತ ಹೇಳಿಕ್ಕೆ ತರ. ಗೊತ್ತಾಯ್ತಾ ಅಪೂರ್ವ? ಕ್ವಶನ್ ಬ್ಯಾಂಕ್ ರೆಫರ್ ಮಾಡಮ್ಮ ನೀನು, ಅದ್ರೊಳಗೆ 1 marks 2 marks ಫುಲ್ ಐಡಿಯಾ ಬರುತ್ತೆ ವಿತ್ ಆನ್ಸರ್. ಈಚ್ ಚಾಪ್ಟರ್ ಒಳಗೆ 1 marks 2 marks ಕೊಟ್ಟು ಕೆಳಗಡೆ ಆನ್ಸರ್ ಕೊಟ್ಟಿದಾರಮ್ಮ, ನಿನ್ಗೆ ಟೈಮ್ ಇದೆ ಮಾಡ್ಕೋ. ಹಾಂ ಹಾಂ, ಹೆದರ್ಬೇಡ, ಖಂಡಿತ. ಹೇಳಮ್ಮ, ಹೇಳ ಮ್ಯಾಮ್. ಮಾರ್ಕೆಟಿಂಗ್ ಲೆಸನ್ ಒಳಗು ಈ ಸಲ ಅಂದ್ರ ನಾವು ಬರೇ ಪಾಯಿಂಟ್ ಅಟ್ಟ ಓದಿವ್ರಿ ಅವ್ರಿ, ಅದು ಲೈನ್ ಟು ಲೈನ್ ಓದ್ಬೇಕೇನ್ರಿ? ನೋ ಪ್ರಾಬ್ಲಮ್, ಹಂಗೇನು ಇಲ್ಲಮ್ಮ. ನೋಡಮ್ಮ, ನೀನು ಮೇನ್ ಪಾಯಿಂಟ್ಸ್ 4 marks ಕ್ವಶನ್ಗೆ 4 points ಬರೆದ್ರೆ, ಬರೇ ಮೇನ್ ಪಾಯಿಂಟ್ ಬರೆದ್ರೆ 2 marks ಸಿಗುತ್ತೆ. ಎಕ್ಸ್ಪ್ಲೇನ್ ಮಾಡಿದರೆ ಈಚ್ ಪಾಯಿಂಟ್ 1 mark ಸಿಗುತ್ತೆ. 8 marks ಕ್ವಶನ್ಗೆ ಬರೀ ನೀನು 8 main points ಬರೆದ್ರೂ 4 marks ಸಿಗುತ್ತೆ. ಅದು ಮಾರ್ಕೆಟಿಂಗ್ ಚಾಪ್ಟರ್ ಜನರಲ್ ಇದೆ, ಆ ಚಾಪ್ಟರ್ ಓದ್ಬಿಟ್ಟು ನೀನು ಜನರಲ್ ಟರ್ಮ್ಸ್ ಒಳಗೆ ಎಕ್ಸ್ಪ್ಲೇನ್ ಮಾಡಿದ್ರು ಖಂಡಿತ ಮಾರ್ಕ್ಸ್ ಸಿಗುತ್ತೆ, ಭಯ ಪಡೋ ಅವಶ್ಯಕತೆ ಇಲ್ಲ. 21 marks ಕನಿಷ್ಠ 18 ಬರುತ್ತೆ. ಅರ್ಥ ಮಾಡ್ಕೊಂಡು ಅವ್ರ ಓನ್ ಸೆಂಟೆನ್ಸ್ ಅನ್ನ ಕೂಡ ಬರೀಬಹುದು ಖಂಡಿತ, ಪಾಯಿಂಟ್ಸ್ ತಿಳ್ಕೊಂಡು. ಮತ್ತೊಂದು ಕರೆ. ಈಗ ಅದೊಂದು ಸಮಸ್ಯೆ ಇರ್ತದ ಮೇಡಮ್ ಮಕ್ಕಳಿಗೆ, ಈಗ ಬಿಸ್ನೆಸ್ ಸ್ಟಡೀಸ್ ಆಗಿರಬಹುದು, ಅದರೊಳಗೆ ಹೆಂಗೆ ನಾವು ನಮ್ಮ ಶಬ್ದಗಳೊಳಗೆ ನಮ್ಮ ವಾಕ್ಯಗಳೊಳಗೆ ಬರಿಬಹುದಾ ಅಂತ? ಖಂಡಿತ ಮೇಡಮ್, ನಮ್ಮ ವರ್ಡ್ ಒಳಗೆ. ಹಲೋ ಹಲೋ, ಹಾಂ ಹೇಳ್ರಿ. ನಾವು ಸೆಕೆಂಡ್ ಸಿಗ್ಬೋದು ಮ್ಯಾಮ್. ಹಾಂ, ನಿಮ್ಮ ಹೆಸರು ಯಾವ ಊರಿಂದ ಕರೆ ಮಾಡ್ಲಿಕ್ಕತ್ತೀರಿ? ಮ್ಯಾಮ್ ನಮ್ಮ ಹೆಸರು ಶ್ರೀದೇವಿ ಬಾಗಣ್ಣವ್ರ ಅಂತ ರೀ. ಹಾಂ, ನಮ್ದು ಹೇರೂರ್ ರೀ ಮ್ಯಾಮ್, ಹಾವೇರಿ ಜಿಲ್ಲಾ. ಹಾಂ, ಪ್ರಶ್ನೆ ಕೇಳ್ರಿ ಶ್ರೀದೇವಿ. ಮ್ಯಾಮ್ ಈಗ ಇದು ರೀ ರಿಪೋರ್ಟ್ ಆಫ್ ಸ್ಪೀಚ್ ಮ್ಯಾಮ್. ಹಾಂ ಹೇಳಿ. ಅವು ಸ್ವಲ್ಪ ನಮಗೆ ಡೌಟ್ ಬರ್ತಾವ್ರಿ ಮ್ಯಾಮ್. ಆ ರಿಪೋರ್ಟರ್ ಸ್ಪೀಚನ್ನು ನಾವು ಹೀಗೆ 5 ನಿಮಿಷದಲ್ಲಿ ಹಾಗೆ ಹೇಳಲಿಕ್ಕೆ ಆಗೋಂಗಿಲ್ಲ. ಅದರಲ್ಲಿ ಏನು ರೂಲ್ಸ್ ಇದೆಯಲ್ಲ, ಒಂದು ಇಂಟರೋಗೇಟಿವ್ ಸೆಂಟೆನ್ಸಸ್ ಬರುತ್ತೆ. ಇಂಟರೋಗೇಟಿವ್ ಸೆಂಟೆನ್ಸಸ್ ಬಂದಾಗ ಕ್ವಶನ್ ಅಂತ ಬರೆಯೋದು, ಆ ರಿಪೋರ್ಟಿಂಗ್ ವರ್ಬ್ಸನ್ನು ನೀವು ಹಾಕಿ ಬರೆದ್ರೆ ನಿಮಗೆ ಒಂದು ಸೆಂಟೆನ್ಸಿಗೆ 1 ಮಾರ್ಕ್ಸ್ ಇರುತ್ತೆ. ಸೊ 5 ಮಾರ್ಕ್ಸ್ ಕ್ವಶನ್ ಇರುತ್ತೆ, ನೀವು ಈಸಿಲಿ ತೊಗೋಬೋದು. ಅದಕ್ಕೆ ನೀವೇನು ಮಾಡಿರಿ, 3 ಮಾಡಲ್ ಕ್ವಶನ್ ಪೇಪರಲ್ಲಿ ಏನು ರಿಪೋರ್ಟರ್ ಸ್ಪೀಚಸ್ ಇದೆಯಲ್ಲ ಅದನ್ನು ಸಾಲ್ವ್ ಮಾಡಿ ಬರೀರಿ. ಆಯ್ತಮ್ಮ ಶ್ರೀದೇವಿ, ಮತ್ತೇನಾದ್ರು ಕೇಳೋದದನ ಮ್ಯಾಮ್? ಮಲ್ಟಿಪಲ್ ಚಾಯ್ಸ್ ಒಳಗ್ರಿ ಮ್ಯಾಮ್. ಹಾಂ, ಎಮ್ ಸಿ ಕ್ಯೂಸ್ ಅಲ್ಲಿ. ಹಾಂ ಹೇಳಮ್ಮ ಮ್ಯಾಮ್. ಅದರೊಳಗೆ ಮ್ಯಾಮ್ ಈಗ ಇದ್ರಿ ಜೋಡಿಸಿ ಬರೀರಿ ಅಂತ ಇರ್ತೈತೆ ಅಲ್ರಿ ಮ್ಯಾಮ್. ಹಾಂ ಹೌದು ಹೌದು, ಅದು ಒಂದು ಸ್ವಲ್ಪ ಇದ ಡೌಟ್ ಬರ್ತೈತ್ರಿ ಮ್ಯಾಮ್. ಅಂದ್ರೆ ಅದರಲ್ಲಿ ಅವರು ಎ ಕಾಲಮ್ನಲ್ಲಿ 3, ಬಿ ಕಾಲಮ್ನಲ್ಲಿ 3 ಕೊಟ್ಟಿರ್ತಾರೆ. ಅದರಲ್ಲಿ ನಿಮಗೆ ಇವಾಗ ಲಾರಾದಾಗಿರ್ಬೋದು, ಗಾನ್ಸೆಲೋದಾಗಿರ್ಬೋದು, ಯಾರ್ದಾದ್ರೂ ಒಬ್ಬರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಗೊತ್ತಿತ್ತು ಅಂತ ಹೇಳಿದ್ರೆ ಬೇರೆದನ್ನ ಈಸಿಲಿ ನೀವು ಫೈಂಡ್ ಔಟ್ ಮಾಡಿ ಬರೀಬೋದು. ಅವರೇ ಕೊಟ್ಟಿರ್ತಾರೆ ಆನ್ಸರ್ಸ್. ಸ್ವಲ್ಪ ಟೈಮ್ ತಗೊಂಡು ಆನ್ಸರ್ ಅನ್ನ ವಿಚಾರ ಮಾಡಿ ಮ್ಯಾಚ್ ಮಾಡಿ. ಹಲೋ, ಪಿ ಯು ಸಿ ಪರೀಕ್ಷಾ ಸಿದ್ಧತೆ. ಹಲೋ ಮ್ಯಾಮ್, ನಾನು ಕಾಲ್ ಕಟ್ ಆಗ್ತೀನಿ. ಹಾ ಹಾ ಹೇಳ್ರಿ, ಯಾರು? ಅಪೂರ್ವನ? ಯಾರು? ಹಾ ಅಪೂರ್ವ, ಪ್ರಶ್ನೆ ಕೇಳ್ರಿ ಮ್ಯಾಮ್. ಅದ ಮಾರ್ಕೆಟಿಂಗ್ ರೀ, 1 ಮಾರ್ಕ್ಸ್ ಮಿಡಲ್ ತೆಗಿತಾರೋ ಏನ್ ಪಾಯಿಂಟ್ ಅಂತ ನೋಡ್ಕೋದ್ರಿ. 1 ಮಾರ್ಕ್ಸ್ ತೆಗಿತಾರೆ, ಪಾಯಿಂಟ್ ತೆಗಿತಾರೆ. ನೀನ್ ಪಾಯಿಂಟ್ ಕವರ್ ಮಾಡಿದ್ರೆ ಮಿಡಲ್ ತೆಗ್ದದ್ದು ಹೆಲ್ಪ್ ಆಗುತ್ತೆ. ಹಾ ಮ್ಯಾಮ್, ಪಾಯಿಂಟ್ ಅಟ್ಟ ಓದ್ಕೊಂಡು ನಡೀತೈತೆ. ಹಾ ಓಕೆ, ನೋ ಪ್ರಾಬ್ಲಮ್, ಆ ಚಾಪ್ಟರ್ ಪಾಯಿಂಟ್ ಒಂದೇ ಓಡಿ ನಡೀತೈತೆ, ಸಮಸ್ಯೆ ಇಲ್ಲ. ಆಯ್ತಾ ಅಪೂರ್ವ. ಹಲೋ, ಪಿ ಯು ಸಿ ಪರೀಕ್ಷಾ ಸಿದ್ಧತೆ. ಈಗ ಮಕ್ಕಳಿಗೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೂಡ ಒಂದು ಸ್ವಲ್ಪ ಹೇಳಬೇಕು ಅಂತ ಅಂದ್ರೆ, ಈಗ ಎ ಆರ್ ಬಿ ಅಂತಿದ್ದಾಗ ಎರಡೂ ಅವರು ಟ್ರೈ ಮಾಡೋದು ಬೇಡ ಅಂತ. ಈಗ ಚಾಯ್ಸ್ ಇದ್ದಾಗ ಅಂದ್ರೆ ಸಮಯ ಹೋಗ್ತದಲ್ಲ, ಹಂಗಾಗಿ ಯಾವುದು ಮೊದಲು ಕಂಪಲ್ಸರಿ ಇರ್ತದ ಅದನ್ನ ಬರ್ದ್ಬಿಡ್ಬೇಕು. ಫಸ್ಟ್ ಎಷ್ಟು ಕ್ವೆಶನ್ ಕೇಳ್ತಾರಲ್ಲ ಆನ್ಸರ್ ಮಾಡ್ಬೇಕಲ್ಲ, ಅಷ್ಟು ಫಸ್ಟ್ ಆನ್ಸರ್ ಮಾಡ್ಬೇಕು. ಆಮೇಲೆ ನಿಮ್ಗೆ ಟೈಮ್ ಉಳೀತು ಅಂತಂದ್ರೆ, ನಿಮಗೆ ಬೇಕು ಅನ್ಸಿದೆ ಅಂದ್ರೆ ನೀವು ಸಾಲ್ವ್ ಮಾಡ್ರಿ, ನೀವು ಆನ್ಸರ್ ಮಾಡ್ರಿ. ಫಸ್ಟ್ ಎಷ್ಟು ನಿಮಗೆ ಬೇಕಲ್ಲ ಅಷ್ಟು ನೀವು ಆನ್ಸರ್ ಮಾಡಬೇಕು, ಇಲ್ಲಾಂದ್ರೆ ಟೈಮ್ ವೇಸ್ಟ್ ಆಗ್ಬಿಡ್ತದೆ ನಿಮಗೆ. ಹಲೋ, ಪಿ ಯು ಸಿ ಪರೀಕ್ಷಾ ಸಿದ್ಧತೆ, ಯಾರು ಮಾತಾಡೋದಮ್ಮ? ನಾವು ಶಿರವಾಡದಿಂದ ಎಂ ಡಿ ಎಲ್ ಎಸ್ ಅಂತ ಮಾತಾಡೋದು. ಇಲ್ಲ, ಇದು ಮಕ್ಕಳಿಗಾಗಿ ಇರೋದಲ್ಲ ಎಂ ಡಿ ಎಲ್ ಎಸ್ ಅವರೇ. ಹಲೋ, ಪಿ ಯು ಸಿ ಪರೀಕ್ಷಾ ಸಿದ್ಧತೆ. ಪಿ ಯು ಸಿ ಪರೀಕ್ಷೆಯ ಸಿದ್ಧತೆಯ ಬಗ್ಗೆ ಫೋನ್ ಇನ್ ಕಾರ್ಯಕ್ರಮ ಇದು. ಹಲೋ ಹಲೋ ಹಲೋ ಹಲೋ, ಯಾರು ಮಾತಾಡೋದು? ಮಕ್ಕಳು ಈಗ ಒಂದು ಸಲ ಎಕ್ಸಾಮ್ ಹಾಲಿಗೆ ಹೋದ ತಕ್ಷಣ. ಹಲೋ, ನೀವು ಹೇಳ್ರಿ, ಇದು ಪರೀಕ್ಷಾ ಸಿದ್ಧತೆಯ ಬಗ್ಗೆ ಫೋನ್ ಇನ್ ಕಾರ್ಯಕ್ರಮ, ಯಾರು ಮಾತಾಡೋದು? ಹಾ ಹೇಳ್ರಿ. ಹೌದು ಹೌದು ಹೇಳ್ರಿ, ನಿಮ್ಮ ಹೆಸರೇನು? ನಿಮ್ಮ ಹೆಸರು ಜ್ಞಾನೇಶ್. ಜ್ಞಾನೇಶ್, ನೀವು ಯಾವ ಊರಿಂದ ಮಾತಾಡ್ಲಿಕ್ಕತ್ತೀರಿ? ನಾವು ಧಾರವಾಡ ಮೇಡಮ್. ಹೌದಾ, ಏನ್ ಪ್ರಶ್ನೆ ಇದೆ ಕೇಳ್ರಿ. ನಮ್ದು ಬಿಸ್ನೆಸ್ ಸ್ಟಡೀಸ್ ಸ್ವಲ್ಪ ಹೇಳಬೇಕು. ಹ್ಮ್, ಪ್ರಶ್ನೆ ಕೇಳ್ರಿ ಮತ್ತೆ. ಇಂಪಾರ್ಟೆಂಟ್ ಏನಾದ್ರು ಇದ್ರೆ ಹೇಳ್ಬಿಟ್ಟು. ಬಿಸ್ನೆಸ್ ಸ್ಟಡಿ ಇಂಪಾರ್ಟೆಂಟ್ ಅಂತ ಏನು ಇಲ್ಲಪ್ಪ. ನೋಡು, ಪ್ರಶ್ನೆ ಕೋಶವನ್ನು ಇಲಾಖೆ ಬಿಟ್ಟಿದೆ, ಆ ಪ್ರಶ್ನೆ ಕೋಶವನ್ನು ನೀನು ಮಾಡಿದರೆ ಖಂಡಿತ ಪಾಸ್ ಆಗ್ತೀಯ. ಮತ್ತು ಇಂಪಾರ್ಟೆಂಟ್ ಟಾಪಿಕ್ಸ್ ಇದಾವೆ. ಈಗ ಬಿಸ್ನೆಸ್ ಸ್ಟಡಿ ಒಳಗೆ ಟೋಟಲ್ 11 ಚಾಪ್ಟರ್ ಅಲ್ವಾ, ಅದರೊಳಗೆ ನೀನು ಫಸ್ಟಿಂದ 3 ಚಾಪ್ಟರ್, ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟು, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟು, ಬಿಸ್ನೆಸ್ ಎನ್ವಿರಾನ್ಮೆಂಟ್, ಇಷ್ಟೇ ಚಾಪ್ಟರ್ ಮಾಡಿದರೂ ಸಹ ಅಲ್ಲಿ ನಿಮಗೆ 29 ಮಾರ್ಕ್ಸಿನ ಪ್ರಶ್ನೆಗಳು ಕವರ್ ಆಗ್ತಾವೆ. ಅವು 3 ಚಾಪ್ಟರ್ ಥರೋ ಮಾಡಿದರೂ ನಿಮಗೆ 29 ಮಾರ್ಕ್ಸ್ ಬಂತು, ಇಂಟರ್ನಲ್ ಅಸೆಸ್ಮೆಂಟು 11 ಮಾರ್ಕ್ಸ್ ಬಂತು, ಅಲ್ಲಿಗೆ ನಿನಗೆ 41 ಮಾರ್ಕ್ಸ್ ಆಗುತ್ತೆ, 35 ಬಿದ್ದರೆ ಪಾಸು. ಖಂಡಿತ 3 ಸೆಲೆಕ್ಟೆಡ್ ಚಾಪ್ಟರ್ ಮಾಡಿದರೂ ನೀನು ಪಾಸ್ ಆಗ್ತೀಯ. ಕ್ವೆಶನ್ ಬ್ಯಾಂಕ್ ಇದೆ, ಅದನ್ನು ನೋಡಿಕೊಂಡ್ರೆ ಹೆಲ್ಪ್ ಆಗುತ್ತೆ ನಿನಗೆ. ಹಲೋ, ಅಂದರೆ ಇಂಪಾರ್ಟೆಂಟ್ ಕ್ವೆಶನ್ ಅಂತ ಅನ್ನೋದು ಬೇಡ ಮಕ್ಕಳು, ಇದ್ರೊಳಗೆ ಯಾವ್ದು ಬರಬಹುದು? ಕ್ವಶನ್ ಬ್ಯಾಂಕ್ ಒಂದು ಪ್ಯಾಟರ್ನ್ ಅಂತ ಕೊಟ್ಟು ಬಿಟ್ಟಾರಲ್ಲ, ಆ ಪ್ಯಾಟರ್ನ್ ನೋಡ್ಕೊಂಡು ಬಿಟ್ರೆ ಅವ್ರಿಗೆ ಒಂದು ಐಡಿಯಾ ಬರ್ತದಂತೆ ಹೆಂಗೆ ಬರೀಬೇಕು, ಇದು ಈ ಥರದ್ದು ಬರಬಹುದಾ, ಈ ಥರದ್ದು ಬರಬಹುದಾ, ಆಮೇಲೆ ಇಷ್ಟೇ ಮ್ಯಾಚ್ ದ ಫಾಲೋವಿಂಗ್ ಈ ಥರ ಇರಬಹುದು, ಪ್ರಶ್ನೆಗಳು ಈ ಥರ ಇರಬಹುದು, ಎಮ್ ಸಿ ಕ್ಯೂಸು, ಆಮೇಲೆ ಹಲೋ ಹೇಳ್ರಿ, ಪಿ ಯು ಸಿ ಪರೀಕ್ಷಾ ಸಿದ್ಧತೆ ಪ್ರಶ್ನೆ ಕೇಳ್ರಿ, ಯಾರು ಮಾತಾಡೋದು? ಹಲೋ, ಇಲ್ಲ ಕೇಳಿಸ್ತಾ ಇಲ್ಲ. ಈ ಸಲ ಅದು ಹಾಟ್ಸ್ ಅಂತ ಹೇಳಿ ಒಂದು ಇರೋದಲ್ಲ, ಅದು ಬಹುಶಃ ಮೊದಲನೇ ಸಲ ಇಂಟ್ರೊಡ್ಯೂಸ್ ಮಾಡಿರೋದು, ಅದ್ರ ಬಗ್ಗೆ ಕೂಡ ಒಂದು ಸ್ವಲ್ಪ ಮಕ್ಕಳಿಗೆ ಗೊಂದಲ ಅದ ಗೊಂದಲ ಇದೆ. ಹಲೋ ಹಲೋ, ಹಾ, ಏನು ಹೆಸರಮ್ಮ? ಶುರು ಆಗಿದಲ್ಲಮ್ಮ ಪರೀಕ್ಷೆ ಸಿದ್ಧತೆಯ ಬಗ್ಗೆ ಪ್ರಶ್ನೆ ಕೇಳ್ರಿ, ನಿಮ್ಮ ಹೆಸರೇನು? ಹಾ, ಎಫ್ ಎಂ ಎಲ್ ಇಲ್ಲಮ್ಮ, ಇವತ್ತು ಕ್ರಿಕೆಟ್ ಪಂದ್ಯ ಇರೋದ್ರಿಂದ ಇವತ್ತು ಎಂ ಡಬ್ಲ್ಯೂ ಮೇಲ್ ಅದ. ಪ್ರಶ್ನೆ ಕೇಳ್ರಿ, ಈಗ ನಿಮ್ಗೆ ಸಿಕ್ಕದಲ್ಲ ಕರೆ ಸಿಕ್ಕದಲ್ಲ, ಪ್ರಶ್ನೆ ಕೇಳ್ರಿ. ಹಾ ಕೇಳ್ರಿ, ಮಾನಸ ಅಲ್ಲ ಧಾರವಾಡದಿಂದ? ಹಾ, ಪ್ರಶ್ನೆ ಕೇಳ್ರಿ. ಇವಾಗ ಇಷ್ಟೊತ್ತು ನಾವು ಅಪ್ ಟು 32, ಸೊ 1 to 36 ಕ್ವಶನ್ಸ್ ಇರ್ತಾವಮ್ಮ. 32 ಕ್ವಶನ್ಸ್ವರೆಗೂ ನಾವು ಡೀಲ್ ಮಾಡಿದ್ವಿ. 33rd ಕ್ವಶನ್, ಎ ಕ್ವಶನ್ ಆನ್ ನೋಟ್ ಮೇಕಿಂಗ್ ಅಂತ ಬರುತ್ತೆ, ಅದು 2 ಮಾರ್ಕ್ಸಿಗೆ. ಅದಾದಮೇಲೆ ಕ್ವಶನ್ ನಂಬರ್ 34, ರಿಪೋರ್ಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಇರ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 35, ಕಂಪ್ಲೀಟ್ ದ ಫಾಲೋಯಿಂಗ್ ಡಯಲಾಗ್. ಸೊ ಅವರು ಬ್ರ್ಯಾಕೆಟ್ನಲ್ಲಿ ನಿಮಗೆ ಪ್ರಾಪ್ಸ್ ಕೊಟ್ಟಿರ್ತಾರೆ, ವೆದರ್ ಇಟ್ ಈಸ್ ಗ್ರೀಟಿಂಗ್, ರಿಕ್ವೆಸ್ಟಿಂಗ್, ಕಾಂಪ್ಲಿಮೆಂಟಿಂಗ್, ಶೋಯಿಂಗ್ ಡೈರೆಕ್ಷನ್, ಶೋಯಿಂಗ್ ಗ್ರ್ಯಾಟಿಟ್ಯೂಡ್, ಸೀಕಿಂಗ್ ಪರ್ಮಿಷನ್, ಕಂಗ್ರ್ಯಾಚುಲೇಟಿಂಗ್, ಸೀಕಿಂಗ್ ಹೆಲ್ಪ್ ಅಂತ. ನೀವು ಯಾವುದು ಸೂಕ್ತ, ಗ್ರೀಟಿಂಗ್ ಅಂದರೆ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಈ ರೀತಿ ಇರುತ್ತೆ, ರಿಕ್ವೆಸ್ಟಿಂಗ್ ಅಂದರೆ ಪ್ಲೀಸ್ ಹಾಕಿ ನೀವು ಸೆಂಟೆನ್ಸಸ್ ಬರೆಯೋದು, ಇಷ್ಟೇ ಮಾಡಿದ್ರೂ ನೀವು 3 ಮಾರ್ಕ್ಸ್ ಈಸಿಲಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಪಾರ್ಟ್ ಈಗೆ ಹೋದರೆ ಲೆಟರ್ ರೈಟಿಂಗ್ ಇರುತ್ತೆ, ಲೆಟರ್ ರೈಟಿಂಗ್ನ ಪ್ರಾಕ್ಟೀಸ್ ಮಾಡಿದರೆ 5 ಮಾರ್ಕ್ಸ್ ಅಂತೂ ಖಂಡಿತವಾಗಿ ಬರುತ್ತೆ. ಇಲ್ಲ ಲೆಟರ್ ರೈಟಿಂಗ್ ನಮ್ಗೆ ಕಷ್ಟ ಆಗುತ್ತೆ ಅಂದರೆ ಸ್ಪೀಚ್ ರೈಟಿಂಗಿಗೂ ಹೋಗ್ಬೋದು, ಅದು ನಿಮಗೆ 5 ಮಾರ್ಕ್ಸನ್ನು ಕೊಡುತ್ತೆ. ಟೋಟಲಿ 36 ಕ್ವಶನ್ಸ್ ಇರ್ತವೆ, ಅದರಲ್ಲಿ 30 ಕ್ವಶನ್ಸ್ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಮಾನಸ, ನೀವು ಬಹುಶಃ ಉತ್ತರ ಸಿಕ್ಕದಲ್ಲ, ಹೇಳ್ರಿ ಹೇಳ್ರಿ. 4 ಮಾರ್ಕ್ ಕ್ವಶನ್, 1 ಕಂಪಲ್ಸರಿ ಪೋಯೆಟ್ರಿ, ಪೋಯಮ್ಸ್ ಎಷ್ಟಿದೆಯಲ್ಲ 1 ಪೋಯೆಟ್ರಿಯಿಂದ ಬರುತ್ತೆ. 1 ಕಂಪಲ್ಸರಿ ಕ್ವಶನ್ ಡ್ರಾಮಾ ಸನ್ನಿ ಮಾರ್ನಿಂಗ್, ಅದರಿಂದ ಬರುತ್ತೆ. ಆಮೇಲೆ ಎಲ್ಲ ಯೂನಿಟ್ಸಿಂದ ನೀವು ತಗೋಬೋದು. ಟೋಟಲಿ ಅವರು 6 ಕ್ವಶನ್ಸ್ ಕೊಟ್ಟಿರ್ತಾರೆ, 6ಅಲ್ಲಿ ನೀವು 3 ಆನ್ಸರ್ ಮಾಡಬೇಕಾಗುತ್ತಮ್ಮ. ಆಮೇಲೆ ಇವತ್ತು ಎಂ ಡಬ್ಲ್ಯೂ ಮೇಲೆ ಕೇಳ್ರಮ್ಮ. ಹಲೋ ಹಲೋ, ನಮಸ್ತೆ ನಮಸ್ತೆ, ಯಾರು ಮಾತಾಡೋದು? ಅಶ್ವಿನಿ. ಯಾವೂರಿಂದ ಮಾತಾಡ್ಲಿಕ್ಕತ್ತೀರಿ? ಬಸಾಪುರ. ಎಲ್ಲಿ ಬರ್ತದ? ಪ್ರಶ್ನೆ ಕೇಳ್ರಮ್ಮ, ಪ್ರಶ್ನೆ ಕೇಳ್ರಿ. ಬಿ ಎಸ್ ಹಾರ್ಟ್ಸ್ ಇಂಥದ್ದೇ ಅಂತ ಫಿಕ್ಸ್ ಇಲ್ಲಮ್ಮ, ಇದೇ ಚಾಪ್ಟರ್ ಮೇಲೆ ಕೇಳಬೇಕಂತ ಇಲ್ಲ. ಅವ್ರು ಯಾವುದ್ರ ಮೇಲಾದರೂ ಕೇಳ್ಬೋದು, 1 ಮಾರ್ಕ್ಸ್ ಕೇಳ್ಬೋದು, 2 ಮಾರ್ಕ್ಸ್ ಕೇಳ್ಬೋದು, 4 ಮಾರ್ಕ್ಸ್ ಕೇಳ್ಬೋದು. ಬಟ್ ಈ ಹಾರ್ಟ್ಸ್ ಯಾವ ರೀತಿ ಬರುತ್ತೆ ಅನ್ನೋದಕ್ಕೆ ನೀನು ಕ್ವಶನ್ ಬ್ಯಾಂಕನ್ನು ರೆಫರ್ ಮಾಡಿದರೆ ಗೊತ್ತಾಗುತ್ತೆ. ಟೋಟಲ್ ಮಾರ್ಕ್ಸು ನಿನಗೆ ಅದು 10% ಹಾಟ್ಸ್ ಕವರ್ ಆಗುತ್ತೆ. ನೀನು ಅದನ್ನು ಕ್ವಶನ್ ಬ್ಯಾಂಕ್ ರೆಫರ್ ಮಾಡಿದರೆ ಟೋಟಲ್ ಮಾರ್ಕ್ಸ್ ಒಳಗೆ 10% ಹಾಟ್ಸ್ ಬರುತ್ತೆ. ಕ್ವಶನ್ ಬ್ಯಾಂಕ್ ರೆಫರ್ ಮಾಡಿದರೆ ಯಾವುದು ಏನು ಅಂತ ನಿನಗೆ ಐಡಿಯಾ ಬರುತ್ತೆ. ಗೊತ್ತಾಯ್ತಾ ಅಶ್ವಿನಿ? ಹಲೋ ಹಲೋ ಹಲೋ, ಪಿ ಯು ಸಿ ಪರೀಕ್ಷಾ ಸಿದ್ಧತೆ. ಹಾಂ ಹೇಳ್ರಿ, ಯಾರು ಮಾತಾಡೋದು? ಪಿ ಯು ಸಿ ಪರೀಕ್ಷಾ ಸಿದ್ಧತೆ. ಹಲೋ ಹಲೋ, ಹಾಂ, ಪಿ ಯು ಸಿ ಪರೀಕ್ಷಾ ಸಿದ್ಧತೆ ಕುರಿತ ಫೋನ್ ಇನ್ ಕಾರ್ಯಕ್ರಮ, ಯಾರು ಮಾತಾಡೋದಮ್ಮ? ಅಗಲ್ ಹಚ್ಚಿದರಿ ಕಾಲ್ ಕಟ್ ಆಗ್ತ ಶ್ವೇತಾ ಅಂತ. ಹಾಂ ಶ್ವೇತಾ, ಕೇಳ್ರಿ ಪ್ರಶ್ನೆ ಕೇಳ್ರಿ. ಅಕೌಂಟೆನ್ಸಿ ಒಳಗೆ ಸ್ವಲ್ಪ ಬೇಕಂತ. ಹಾಂ ಕೇಳ್ರಿ, ನಿನ್ ಪ್ರಶ್ನೆ ಕೇಳ್ರಿಮ್ಮ. ಅಂದ್ರೆ ಡಿಸ್ಲ್ಯೂಷನ್ ಸ್ವಲ್ಪ ಟಫ್ ಅನ್ಸತ್ತೆ. ಯಾವೊಂದು ಕಾನ್ಸೆಪ್ಟ್ ಅಲ್ಲಿ ಟಫ್ ಆಗ್ತಾ ಇದೆ, ಯಾವ ವಿಷಯದಲ್ಲಿ, ಯಾವ ಏನು, ಯಾವ ಅಕೌಂಟ್ ಪ್ರಿಪೇರ್ ಮಾಡಿದಾಗ ಟಫ್ ಆಗ್ತಾ ಇದೆ ನಿನಗೆ? 3 ಅಕೌಂಟ್ಸ್ ಪ್ರಿಪೇರ್, ರಿಯಲೈಸೇಷನ್ ಅಕೌಂಟಾ? ಅಲ್ಲಿ ಏನಿಲ್ಲ, ಕೊಟ್ಟಂತ ಒಂದು ಬ್ಯಾಲೆನ್ಸ್ ಶೀಟಿಂದ ಅಸೆಟ್ಸು ಮತ್ತು ಲಯಾಬಿಲಿಟೀಸನ್ನು ನಾವು ಡೆಬಿಟ್ಟು ಮತ್ತು ಕ್ರೆಡಿಟ್ ಸೈಡ್ ಹಾಕೋಬೇಕು. ಅಸೆಟ್ಸನ್ನು ಸೇಲ್ ಮಾಡಿದ್ದನ್ನು ಕ್ರೆಡಿಟ್ ಸೈಡ್ ಬ್ಯಾಂಕ್ ಅಕೌಂಟಿಗೆ ನಾವು ಡೆಬಿಟ್ ತಗೋಬೇಕು. ಆಮೇಲೆ ಲಯಾಬಿಲಿಟೀಸನ್ನು ಕೊಟ್ಟು ತೊಗೋಬೇಕು. ಆಮೇಲೆ ಇನ್ ಕೇಸ್ ಎನಿ ಪಾರ್ಟ್ನರ್ ಪರ್ಚೇಸರ್ ಅಸೆಟ್ಸ್ ಆ್ಯಂಡ್ ಪೇಡ್ ಆಫ್ ದ ಎನಿ ಲಯಾಬಿಲಿಟೀಸ್ ಅವನು ರೆಕಾರ್ಡ್ ಮಾಡ್ಕೋಬೇಕು, ರಿಲಯನ್ಸ್ ಆ್ಯಂಡ್ ಎಕ್ಸ್ಪೆನ್ಸಸ್ ರೆಕಾರ್ಡ್ ಮಾಡಬೇಕು. ವೆರಿ ಸಿಂಪಲ್, ವೆರಿ ಈಸಿ. ಮತ್ತೇನು? ಇನ್ಕ್ರೀಸ್ ಟು ಅಂತ ಬಂತು ಅಂದ್ರೆ ಡಿಫ್ರೆನ್ಸ್ ತಗೋಬೇಕು. ಡಿಫ್ರೆನ್ಸ್ ಏನು? ಒರಿಜಿನಲ್ ಪಿ ಡಿ ಡಿಗೆ ಹೊಸ ಪಿ ಡಿ ಡಿಗೆ ಏನು ಡಿಫ್ರೆನ್ಸ್ ಬರುತ್ತಲ್ಲ ಅದನ್ನು ತೊಗೋಬೇಕು ನಾವು. ಇನ್ಕ್ರೀಸ್ ಆಗಿದ್ರೆ ಲಾಸ್ ಅಂತ ನಾವೇನು ಮಾಡ್ತೀವಿ, ರಿವಲ್ಯೂಷನ್ ಹಾಕೊಂಡು ಡೆಬಿಟ್ ಸೈಡ್ ತೊಗೊತೀವಿ. ಡಿಕ್ರೀಸ್ ಆಗಿದ್ರೆ ಗೇನ್ ಅಂತಂದು ಹೇಳಿ ನಾವೇನು ಮಾಡ್ತೀವಿ, ಕ್ರೆಡಿಟ್ ಸೈಡ್ ತೊಗೋಬೇಕು. ಇನ್ ಕೇಸ್ ಅವರು ಪಿ ಡಿ ಡಿ ಇನ್ಕ್ರೀಸರ್ ಡಿಕ್ರೀಸರ್ ಬಾಯ್ ಅಂತ ಬಂತಂದರೆ ಎಷ್ಟು ಅಮೌಂಟ್ ಇರುತ್ತಲ್ಲ ಅಷ್ಟೇ ಅಮೌಂಟನ್ನು ನಾವು ತೊಗೋಬೇಕು. ಇನ್ಕ್ರೀಸರ್ ಬಾಯ್ ಅಂತ ಆಗಿತ್ತಂದ್ರ ಲಾಸ್ ಅಂತಂದು ಏನು ಮಾಡ್ಬೇಕಂದ್ರೆ ರಿವಲ್ಯೂಷನ್ ಅಕೌಂಟಲ್ಲೇ ಡೆಬಿಟ್ ಸೈಡ್ ತೊಗೋಬೇಕು. ಡಿಕ್ರೀಸರ್ ಬಾಯ್ ಅಂತ ಆಗಿತ್ತಂತಂದ್ರೆ ಅದನ್ನು ನಾವೇನು ಮಾಡ್ಬೇಕಂದ್ರೆ ರಿವಲ್ಯೂಷನ್ ಅಕೌಂಟಲ್ಲಿ ನಾವು ಕ್ರೆಡಿಟ್ ಸೈಡ್ ತೊಗೋಬೇಕಾಗತ್ತೆ. ಬಿಸ್ನೆಸ್ ಹಾಟ್ ಕ್ವೆಶನ್ಸ್.